ಮತ್ತೆ ಅದು ತಿಂದೇ ಇರುವಂತ ಬೆಳೆಗಳಿಲ್ಲ, ಯಾವ ಬೆಳೆ ಗುರುತು ರಂಗೋಲಿ ಹುಳು. ಮತ್ತೆ ಇನ್ನೂ ಒಂದು ಅದು ಬಂದ ಕಾಲದಲ್ಲಿ ಅದು ನಾಗದೋಷ ಅಂತ ಕೂಡ ಬಂದ್ಬಿಡ್ತು. ನೀವೆಲ್ಲೋ ಹಾವು ಸಾಯಿಸಿದ್ರಿ ಹಾಗಾಗಿ ಅದು ಇದು ಮಾಡ್ತಾ ಇದೆ ಅಂತೇಳಿ. ಬಟ್ ಈ ಹುಳ ಅನ್ನೋದು ನಮ್ಗೆ ಸುಮಾರು ಒಂದು 5-6 ವರ್ಷಗಳ ನಂತರ ಎಲ್ಲರೂ ಅದ್ರ ಜೊತೆ ಹೋಗ್ಕೋದ್ರು ರಂಗೋಲಿ ಹುಳು ಅಂತೇಳಿ ಸಾಧಾರಣವಾಗಿ ಯಾರಿಗಾದ್ರೂ ಅದು ಗೊತ್ತಾಗ್ತದೆ. ನೀವು ಮಾತಾಡ್ತಾ ಹೇಳಿದ್ರಿ ಕುಂಬಳ ಜಾತಿಯ ಒಂದು ತರಕಾರಿ ಬೆಳೆಗಳಲ್ಲಿ ಹಣ್ಣಿನ ನೊಣದ ಒಂದು ಬಾಧೆ ಜಾಸ್ತಿ ಇರುತ್ತೆ ಅಂತ, ಇದಕ್ಕೇನು ಕ್ರಮ? ಈ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಹಣ್ಣಿನ ನೊಣ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಹಾಗಲಕಾಯಿ ಅತಿ ಹೆಚ್ಚು ತೊಂದರೆಗಾಗುವುದು ಹಾಗಲಕಾಯಿ. ನಂತರದಲ್ಲಿ ಬೇರೆ ಕಾಯಿಗಳು ಬರ್ತವೆ. ಇದರಲ್ಲಿ ಒಂದು ತಪ್ಪೇನು ಮಾಡ್ತಾ ಇದ್ದೀವಿ ನಾವು ರೈತರುಗಳಂತಂದ್ರೆ, ಕಾಯಿ ಹುಳು ಬಂದಿದೆ ಅಂತಂದ್ರೆ ಅದನ್ನು ಕಿತ್ತುಬಿಟ್ಟು ಅಲ್ಲೇ ಬಿಸಾಡ್ಬಿಡ್ತೀವಿ. ಅದು ನಮಗೆ ಬಹಳ ತೊಂದರೆ ಕೊಡ್ತಾ ಇರೋದು, ಅದರಿಂದನೇ ಬಹಳ ಹೇಟ್ ತಿಂತಾ ಇದ್ದೀವಿ ಇವತ್ತು. ಅದನ್ನು ಆ ರೀತಿ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಇದು ಬಂದಿದೆ ನಮ್ಮ ತೋಟದಲ್ಲಿ ಅಂದರೆ ಅಂತ ಬಾಧಿತ ಕಾಯಿಗಳನ್ನು ತಗೊಂಡು ಆಳವಾಗಿ ಒಂದು ಗುಂಡಿ ಮಾಡಿ, ಅಟ್ಲೀಸ್ಟ್ ಭೂಮಿಯಿಂದ ಕೆಳಗೆ 2 ಕೆಳಗಿರ್ಬೇಕು ಆ ಗುಂಡಿ, ಅದ್ರ ಮೇಲೆ ಹಾಕಿ ಅದರಲ್ಲಿ ಕನಿಷ್ಠ 1 ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರು, ಬ್ಲೀಚಿಂಗ್ ಪೌಡ್ರ್ ಸಿಕ್ತು ಅಂದರೆ ಬ್ಲೀಚಿಂಗ್ ಪೌಡ್ರ್, ಸಿಗಲಿಲ್ಲ ಅಂತಂದರೆ ಬರೀ ಸುಣ್ಣ ಕಲಸುಣ್ಣವನ್ನು ಹಾಕಿ 1 ಕಲಸುಣ್ಣ ಹಾಕಿ ನಂತರ ಮೇಲುಗಡೆ ಕನಿಷ್ಠ 1 ಮಣ್ಣು ಮುಚ್ಚಿದ್ರೆ ಆ ಹುಳಗಳು ಮತ್ತೆ ನಮಗೆ ವಾಪಸ್ ನಮ್ಮ ತೋಟಕ್ಕೆ ಬರೋದಿಲ್ಲ. ಅದು ನಮ್ಮ ಫೀಲ್ಡ್ ಸ್ಯಾನಿಟೈಸೇಷನ್ ಅಂತ ಹೇಳ್ತೀವಿ, ನಮ್ಮ ಹೊಲವನ್ನು ನಾವು ಸ್ವಚ್ಛವಾಗಿಟ್ಕೊಳ್ಳೋದು. ಅದಕ್ಕಿಂತ ಮೊದಲೇ ನಾವು ಈ ತೋಟ ಹೂ ಬರ್ತಾ ಇದೆ ಅಥವಾ ಕಾಯಿ ಕಚ್ಚಿದೆ, ಇನ್ನೊಂದು ತಿಂಗಳಲ್ಲಿ ನಮಗೆ ಕಟಾವಾಗಿ ಬರ್ತಿದೆ ಅನ್ನೋ ಕಾಯಿ ಅನ್ನೋಷ್ಟರೊಳಗೆ ನಾವು ಈ ಮೋಹಕ ಬಲೆಗಳನ್ನು ಬಳಸಬೇಕಾಗ್ತದೆ. ಇದು ಕ್ಯೂಲೂರು ಆಧಾರಿತ ಒಂದು ಮೋಹಕ ಬಲೆಗಳು, ಇವುಗಳನ್ನು 10 ಪ್ರಮಾಣದಲ್ಲಿ ಬಳಸೋದ್ರಿಂದ ಬಹಳಷ್ಟುದ್ದು ಎಷ್ಟೇ ದೂರದಲ್ಲಿದ್ದರೂ, ಸುಮಾರು 5-6 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಅದು ಅಟ್ರ್ಯಾಕ್ಟ್ ಮಾಡ್ಕೊಂಡು ಬರುತ್ತೆ, ಅಷ್ಟು ಪರಿಣಾಮಕಾರಿ. ಸಾಧಾರಣವಾಗಿ 2 ದೂರದಿಂದ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಇದು ಅಟ್ರ್ಯಾಕ್ಟ್ ಮಾಡ್ತದೆ. ಹಾಗಾಗಿ ಇವುಗಳನ್ನು 10 ಪ್ರಮಾಣದಲ್ಲಿ ಇದು ಮಾಡಬೇಕು. ಮತ್ತು ಎಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಇದನ್ನು ಸಾಧ್ಯವಾದಷ್ಟು ಎಲ್ಲರೂ ಸಾಮೂಹಿಕವಾಗಿ ಮಾಡಬೇಕು. ಯಾರೋ ಒಬ್ಬರು ಮಾಡಿದ್ರೆ ಇದು ಪರಿಣಾಮಕಾರಿ ಆಗೋದಿಲ್ಲ. ಮತ್ತು ಎಲ್ಲರೂ ಕೂಡ ಪ್ರಮುಖವಾಗಿ ಆ ಕೆಳಗೆ ಬಾಧಿತ ಹಣ್ಣುಗಳನ್ನು ಭಾಳ ಕೇರ್ಫುಲ್ಲಾಗಿ ಡಿಸ್ಪೋಸ್ ಮಾಡಬೇಕು. ಇದು ಒಂದು ಎಲ್ಲರೂ ಹೂ ಕಟ್ಟಿದ 20 or 30 ದಿನಗಳ ನಂತರ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಭಾಳ ಉತ್ತಮ. ರಾಮೇಗೌಡರೇ, ಇಷ್ಟೊತ್ತು ನಾವು ಈ ಕೀಟಗಳ ತೊಂದರೆ ಆಗದೇ ಇರೋ ಹಾಗೆ ಏನೆಲ್ಲವನ್ನು ನಾವು ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಈಗ ಇಷ್ಟೆಲ್ಲ ಕ್ರಮಗಳ ಮಧ್ಯಾಹ್ನ ರಂಗೋಲಿ ಚಿತ್ತರ ಕಾಣಿಸ್ಕೊಂತು ಅಥವಾ ಅಲ್ಲಲ್ಲಿ ಬೆಳೆ ಕೀಟದ ಬಾಧೆಗೆ ತುತ್ತಾಗುವಂತಹ ಲಕ್ಷಣಗಳು ನಮಗೆ ಗೋಚರಿಸ್ತು, ಅಂಥ ಸಂದರ್ಭದಲ್ಲಿ ನೀವೇ ತಿಳಿಸಿದ ಹಾಗೆ ಪಾರಂಪರಿಕವಾಗಿ ಕೆಲವೊಂದು ಸಸ್ಯಜನ್ಯ ಕೀಟನಾಶಕಗಳನ್ನು ರೈತರು ಅವರದೇ ಆದ ವಿಧಾನಗಳಲ್ಲಿ ಅವರದೇ ಆದ ಒಂದು ಜ್ಞಾನದ ಮಿತಿಯಲ್ಲಿ ತಯಾರು ಮಾಡಿಕೊಂಡು ಬಹಳ ಯಶಸ್ವಿಯಾಗಿ ಅದನ್ನು ಪ್ರಯೋಗ ಮಾಡಿದರೆ ಅದು ಪರಿಣಾಮಕಾರಿಯಾಗಿರೋದು ಅವ್ರ ಗಮನಕ್ಕೂ ಬಂದಿದೆ. ಆ ಅನುಭವವನ್ನು ಹಂಚಿಕೊಳ್ಳುವಂಥ ರೈತರನ್ನ ನಾವು ಕಾಣ್ತೀವಿ. ಕೆಲವರು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಅಂತಾರೆ, ಇನ್ನೊಬ್ಬರು ಬೇವಿನ ಎಲೆ ವಿನ್ನೆನ ಹೇಳ್ತಾರೆ, ಅವ್ರದೇ ಆದ ಒಂದು ವಿಧಾನಗಳು. ಈವನ್ ಪಾರ್ಥೇನಿಯಂನಿಂದನೂ ಕೂಡ ಅವರು ಇವತ್ತು ಕೀಟನಾಶಕಗಳನ್ನು ಮಾಡ್ಕೋತಾ ಇದ್ದಾರೆ. ಇಲ್ಲಿ ಬೇಕಾಗಿರೋದಿಷ್ಟೇ, ಈ ಬರೇ ಹೂ ಬರದೆ ಇರುವಂಥ ಕಾಂಗ್ರೆಸ್ ಕಸ ಇರ್ಬೋದು, ಬೇವಿನ ಎಲೆ ಇರ್ಬೋದು, ಒಂಗೆ ಎಲೆ ಇರ್ಬೋದು, ಇಪ್ಪೆ ಎಲೆ ಇರ್ಬೋದು, ಅಥವಾ ಲಕ್ಕಿ ಗಿಡ, ಇವನ್ನ ಶಿವನ ದೇವಸ್ಥಾನಗಳಿಗೆ ಭಾಳ ಅದನ್ನು ತಗೊಂಡು ಹೋಗ್ತಾರೆ ಲಕ್ಕಿ ಸೊಪ್ಪು ಅಂತೇಳಿ, ಆ ಎಲೆ ಇರ್ಬೋದು ಅಥವಾ ಲಂಟಾನ ಕಳೆ ಇರ್ಬೋದು, ಇವುಗಳನ್ನೆಲ್ಲ ರುಬ್ಬಿ 100 ಸಿಂಪರಣ ದ್ರಾವಣ ಬೇಕು ಅಂದರೆ 10 ಸೊಪ್ಪು ಆದರೆ ಸಾಕು ನಮಗೆ. ಇಲ್ಲ ಅಂತಂದರೆ ಈ ಬೇವಿನ ಬೀಜ, ಆದರೆ ಸಿಪ್ಪೆ ಇರೋದಾದರೆ 10 ಸಿಪ್ಪೆ ಇಲ್ಲ ಅಂದರೆ ಅದು ಬರೀ ಬೀಜನೇ ಸಿಪ್ಪೆ ತೆಗೆದಿರುವಂಥ ಬೀಜ ಆದರೆ 5 ಒಂಗೆ ಬೀಜ ಆಗಿರ್ಬೋದು, ಹಿಪ್ಪೆ ಬೀಜ ಆಗಿರ್ಬೋದು, ಅಥವಾ ನಮ್ಮ ಬೇವಿನ ಬೀಜ ಆಗಿರ್ಬೋದು, ಇವುಗಳನ್ನು ಕುಟ್ಟಿ ಪುಡಿ ಮಾಡಿ ಅಥವಾ ಸೊಪ್ಪಾದರೆ ಮಿಕ್ಸಿನಲ್ಲಿ ರುಬ್ಬಿಕೊಂಡು 1 ಅದನ್ನು 10 ನೀರಿನಲ್ಲಿ ನೆನೆಸ್ಬೇಕು. ನೆನೆಸೋದು ಸಂದರ್ಭದಲ್ಲಿ ಸುಮಾರು 50 ಅದಕ್ಕೆ ಸಾಬೂನು ಪುಡಿಯನ್ನು ಹಾಕಬೇಕು. ಹಾಕಿ 1 ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದನ್ನು ಸುಮಾರು 6-8 ಮತ್ತೆ ಹಿಂಡೋದು ತೆಗೆಯೋದು, ಹಿಂಡಿ ತೆಗೆದು ಮಾಡಿ ಸುಮಾರು 90 liter ಅದನ್ನು ಮಾಡಿಕೊಡೋದು. ಅದ್ರ ಜೊತೆಗೆ ಇನ್ನೊಂದು 10 liter ಫ್ರೆಶ್ ಗಂಜಲ, ಅಂದರೆ ಒಂದು ರಾತ್ರಿಗಿಂತ ಜಾಸ್ತಿ ಹಳೆಯದಾದರೆ ಬೇಡ, ಒಂದು ರಾತ್ರಿಯಷ್ಟು ಹಳೆಯದಾದರೂ ನಡೆಯುತ್ತೆ, ತೊಂದರೆ ಇಲ್ಲ. ಅಂದರೆ ಹಿಂದಿನ ರಾತ್ರಿ ಸಂಗ್ರಹಿಸಿದ ಗಂಜಲ, ಒಂದು 10 liter ಗಂಜಲ, 90 liter ಈ ದ್ರಾವಣ ತಯಾರಿಸಿದಂಥ ದ್ರಾವಣ, ಇದನ್ನು ಮಿಶ್ರ ಮಾಡಿಕೊಂಡು ನಾವು ಸಿಂಪಡಿಸ್ಬೋದು. ಸುಮಾರು 1 acre ಸುಮಾರು 200 liter ಬೇಕಾಗ್ತದೆ ಅಂತಂದರೆ 20 kg ಸೊಪ್ಪು ಅಥವಾ 20 kg ಬೀಜ ಆದರೆ ನಮಗೆ ಸಂಪೂರ್ಣವಾಗಿ ಸಾಕಾಗ್ತದೆ ಇದನ್ನು ಇದು ಮಾಡೋದಕ್ಕೆ. ಇದರಲ್ಲಿ ನೀವು ಇನ್ನೂ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತಂದರೆ ಸ್ವಲ್ಪ ಖಾರ ಇರುವಂಥ ಮೆಣಸಿನಕಾಯಿ ಇದನ್ನು ಸೇರಿಸ್ಬೋದು, ಅಥವಾ ಬೆಳ್ಳುಳ್ಳಿ ಸೇರಿಸ್ಬೋದು. ಇವನ್ನು ಸೇರಿಸೋದ್ರಿಂದ ಅದು ಕೆಲ ಎಸ್ಪೆಷಲಿ ಏನು ಕ್ಯಾಟರ್ಪಿಲ್ಲರ್ಗಳು ನಮ್ಮ ಹುಳುಗಳು ಏನಿರ್ತವೆ ಅವುಗಳು ಅದನ್ನು ಕಡಿಲಿಕ್ಕೆ ಹೋದಾಗ ಅವು ಬಾಯಿಗಳಿಗೆ ಈ ಖಾರ ತಗಲಿ ಅದು ತಿನ್ನೋದನ್ನು ಬಿಡುತ್ತೆ. ಈ ಖಾರ ಟಚ್ ಆದಾಗ್ಲೂ ಸಹ ಬಹಳಷ್ಟು ಸಲ ಈ ರಸ ಇರೋ ಕೀಟಗಳು ಅಲ್ಲಿ ಕೂರೋದಿಲ್ಲ, ಗಿಡದಿಂದ ಕೆಳಕ್ಕೆ ಬಿದ್ದು ಹೋಗ್ತವೆ. ಕೆಲವೊಂದಷ್ಟು ಈ ಖಾರದ ಬಾಧೆಗೆ ಈ ಗಿಡದ ಹತ್ರಕ್ಕೆ ಬರೋದಿಲ್ಲ, ಅಥವಾ ವಾಸನೆಗೆ ಇದ್ರ ಹತ್ರ ಬರೋ ಸುಳಿಯೋದಿಲ್ಲ, ದೂರ ಹೋಗ್ತವೆ. ಬಹಳಷ್ಟು ದಿನ ಅವು ತಿನ್ನಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅವು ನಿಶಕ್ತರಾಗಿ ನಮಗೆ ಭಾಳ ಅನುಕೂಲ ಆಗ್ತದೆ. ಈ ರೀತಿಯ ಒಂದು ಸರಳವಾಗಿ ಸಸ್ಯಜನ್ಯ ಕೀಟನಾಶಕಗಳನ್ನು ಬಹಳ ಅವರ ಇದರಲ್ಲೇ ಈ ನಮ್ಮ ಕಾನ್ಸೆಪ್ಟ್ ಏನಿದೆ, ಕನಸು ದ್ವಿಗುಣಗೊಳಿಸೋದು, ಆದಾಯ ದ್ವಿಗುಣಗೊಳಿಸೋದು, ಅದಕ್ಕೆ ಇದು ಒಂದು ಬಹಳ ಸರಳವಾದಂಥ ವಿಧಾನ. ಎಷ್ಟೋ ಕಳೆ ಸಸ್ಯಗಳನ್ನು ನಾವು ಈ ರೀತಿ ಬಳಸ್ಕೋಬೋದು. ನಮ್ಮಲ್ಲೇ ನಮ್ಮ ಹೊಲದಲ್ಲೇ ಇರೋ ಇದ್ರ ಜೊತೆಗೆ ನಮ್ಮ ಎಕ್ಕದ ಗಿಡ ಯೂಸ್ ಮಾಡ್ಕೋಬೋದು, ಬಹಳ ಸರಳವಾಗಿ ಸಿಗ್ತವೆ, ಎಲ್ಲೋ ಬೇರೆ ಕಡೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಇದೆಲ್ಲ ಆಯಿತು, ಕೊನೆಯ ಹಂತಕ್ಕೆ ಬಂದಿದ್ದೀವಿ, ಮಾರುಕಟ್ಟೆಯಲ್ಲಿ ಬೇಡಿಕೆ ಇರೋ ತರಕಾರಿ ಬೆಳೆದಿದ್ದೀವಿ, ಆದರೆ ಕೀಟದ ಬಾಧೆ ಆಗ್ತಾ ಇದೆ, ಭಯ ಶುರುವಾಗುತ್ತೆ. ರಾಸಾಯನಿಕಗಳನ್ನು ನಾವೇ ತಿಳಿಸೋ ಹಾಗೆ ಕೊನೆಯ ಅಸ್ತ್ರವಾಗಿ ಬಳಕೆ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಬರುತ್ತೆ. ಏನು ಮಾಡಬೇಕಾದ ಅನಿವಾರ್ಯತೆ ಬಂದಾಗ ನಾವು ಬಾಧೆ ನೋಡಬೇಕು. ನಾವು ಈಗ ಹಣ್ಣುಗಳಲ್ಲಿ 5% ಹಾನಿ ಇದೆ ಅಂದ್ರೆ ಮಾತ್ರ ನಾವು ಕೀಟನಾಶಕಗಳ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲೋ ಅಲ್ಲೊಂದು ಇಲ್ಲೊಂದು 100 to 1 ಹಣ್ಣಿಗೆ ಡ್ಯಾಮೇಜ್ ಇದೆ, 100 to 1 ಗಿಡದಲ್ಲಿ ಅಷ್ಟೇ ನಮಗೆ ಬಾಧೆ ಇದೆ ಅಂತಂದರೆ ಚಿಂತೆ ಮಾಡೋದು ಬೇಡ. ನಾವು ಲೆಕ್ಕ ಮಾಡಿದ ಒಂದು 100 ಗಿಡದಲ್ಲಿ 1 ಗಿಡದಲ್ಲಿ ಡ್ಯಾಮೇಜ್ ಇದ್ದರೆ ಅದ್ರ ಬಗ್ಗೆ ನಾವು ನಿಶ್ಚಿಂತರಾಗಿರ್ಬೋದು. 5-10% ಇದ್ದರೆ ಆವಾಗ ಮಾತ್ರ ಕೀಟನಾಶಕಗಳನ್ನು ಸಿಂಪಡಿಸ್ಬೋದು. 5 ಅಂತಂದರೆ ಯಾವುದೇ ಒಂದು ಸಸ್ಯಜನ್ಯ ಕೀಟನಾಶಕಗಳಿಂದ ನಾವು ಇದನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. 10% ಹೋದಾಗ ಇನ್ವೇರಿಯಬಲಿ ನಾವು ಹೋಗಬೇಕು, ಇಲ್ಲ ಅಂತಂದರೆ ನಮಗೆ ಭಾಳಷ್ಟು ಹೊಡೆತ ಬೀಳ್ತದೆ. 10% ಡ್ಯಾಮೇಜ್ ಇದ್ದಾಗ ನಾವು ಖಂಡಿತವಾಗಿ ಹೋಗಬೇಕು. ಇದಲ್ಲದೇ ಸಹ ನಾವು ಈ ಮೋಹಕ ಬಲೆಗಳನ್ನು ಹಾಕಿರ್ತೀವಿ. ಮೋಹಕ ಬಲೆಗಳಲ್ಲಿ ಎಷ್ಟು ಪತಂಗಗಳು ಬೀಳ್ತಾ ಇದ್ದಾವೆ ಅಥವಾ ನೊಣಗಳು ಬೀಳ್ತಾ ಇದ್ದಾವೆ, ಇವುಗಳನ್ನು ನೋಡಿಕೊಂಡು ಸಹ ನಾವು ಕೀಟನಾಶಕಗಳಿಗೆ ಹೋಗಬೇಕಾ ಬೇಡವಾ ಅನ್ನೋದು ಕೂಡ ನಿರ್ಧಾರ ತಗೋಬೋದು. ಈಗ ನಮ್ಮ ಬದನೆಯ ಕಾಯಿಕುಡಿ ಮತ್ತು ಕಾಯಿಕುರಿಯುವಂಥ ಹುಳ ಇದೆ, ಅದರಲ್ಲಿ ತೊಗೊಂಡು ಈಗ 100 ಗಿಡ ನಾವು ಲೆಕ್ಕ ಮಾಡ್ಕೋತಾ ಬಂದ್ವಿ. ಅದರಲ್ಲಿ 10 ಗಿಡಕ್ಕೆ ಮೇಲುಗಡೆ ಕುಡಿಯಾದರೂ ಹೋಣಿಗಿದೆ, ಅಥವಾ ಅದರಲ್ಲಿ ಲೆಕ್ಕ ಮಾಡಿದಂಥ ಸುಮಾರು 100 ಕಾಯಿಗಳು ಬೆಂಡಾಗಿದ್ದಾವೆ ಕಾಯಿಕುರಿಯಿಂದ, ಅಥವಾ ಅದರಲ್ಲಿ ನಮ್ಮ ಕಾಯಿಕೊರಕದ ಬಾಧೆ ತೂತುಗಳು ಕಾಣಿಸ್ತಾ ಇದ್ದಾವೆ ಅಂತ ಮಾತ್ರ ನಾವು ಕೀಟನಾಶಕಗಳನ್ನು ಬೇಕು. ಆ ಮಾಡೋದಕ್ಕಿಂತ ಮೊದಲು ನಾನು ಮೊದಲೇ ಹೇಳಿದಾಗೆ ಈ ಬಾಧಿತ ಹಣ್ಣುಗಳನ್ನು ಅಥವಾ ಕಾಯಿಗಳನ್ನು ಕಿತ್ತು ಆಳವಾದ ಗುಂಡಿನಲ್ಲಿ ಹಾಕಿ ಅವುಗಳ ಮತ್ತೆ ಅವುಗಳಿಂದ ಪತಂಗಗಳು ಅಥವಾ ನೊಣಗಳು ಆರ ಬಂದು ನಮ್ಮ ಬೆಳೆಗೆ ಕೂರಿದಾಗೆ ಅವುಗಳನ್ನು ನಿಯಂತ್ರಿಸಿ ನಂತರ ನಾವು ಇಲ್ಲಿ ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಮತ್ತು ಇನ್ನೊಂದು ತಪ್ಪು ಎಲ್ಲ ಆಗ್ತಾ ಇದೆ ಅಂತಂದರೆ, ಯಾರು ಇವತ್ತು ಬೆಳಗ್ಗೆನೂ ಸಹ ನನಗೊಂದು ಕರೆ ಬಂದಿತ್ತು, ನೀವು ಬರೀ ಲ್ಯಾಂಬ್ಡಾ ಸೈಲೋತ್ರಿನ ಹೊಂದು ಹೇಳಿದ್ದೀರಿ ಅಡಿಕೆಗೆ, ಯಾವುದೋ ಒಂದು ಶಿಫಾರಸು ಮಾಡಿದ್ದೆ, ಅದು ಒಂದೇ ಸಾಕ ಅಂತೇಳಿ ರಿಪೀಟೆಡಾಗಿ ಅವ್ರು ಕೇಳ್ತಾ ಇದ್ರು. ಈಗ ಅದು ಒಂದು ಭಾಳ ಚೆನ್ನಾಗಿ ಪರಿಣಾಮ ಕೊಡ್ತಾ ಇದೆ ಅಂತ ಭಾಳಷ್ಟು ರೈತರುಗಳು ಹೇಳಿದ್ರು ಸಹ ಅವರು ಒತ್ತಿ ಕೇಳ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಇದು ಒಂದು ಅಭ್ಯಾಸ ಆಗೋಗಿದೆ, ಒಂದರಲ್ಲಿ ಕೆಲಸ ಆಗೋದಿಲ್ಲ ಅನ್ನೋ ಒಂದು ಇದು ಬಂದ್ಬಿಟ್ಟಿದೆ. 2-3 ಕೀಟನಾಶಕಗಳನ್ನು ಬೆರೆಸಿ ಸಿಂಪಡಿಸೋದ್ರಿಂದ ಇದಾಗ್ತದೆ. ಬಟ್ ದುರಾದೃಷ್ಟ ಕೆಲವೊಂದ್ಸಲಿ ಇವತ್ತಷ್ಟೇ ನನ್ನ ಸಂಶೋಧನಾ ನಿರ್ದೇಶಕನು ಒಂದು ಇದು ಬಂದಿದೆ, 2-3 ಕೀಟನಾಶಕಗಳನ್ನು ಬಳಸಿ ಬೆಳೆ ಏನೋ ಒಣಗೋಗಿದೆ, ನೀವು ಹೋಗಲ್ಲಿ ನೋಡ್ಕೊಂಬನ್ನಿ ಅಂತೇಳಿ ಒಂದು ನೋಟಿಸ್ ಬಂದಿದೆ ಅಲ್ಲಿ ಹೋಗಿ ಬರಲಿಕ್ಕೆ. ಅದೇ ರೀತಿ ಈ ಥರದ ತೊಂದರೆಗಳು ಸಹ ಜಾಸ್ತಿ ಆಗ್ತಾ ಇದ್ದಾವೆ. ಮತ್ತು ಈ ಕೀಟನಾಶಕಗಳನ್ನು ಅದು ಕೆಲವೊಂದ್ಸಲ ನಾವು ಶಿಫಾರಸು ಮಾಡಿರೋದಿಲ್ಲ, ಆ ಬೆಳೆಗಳಿಗೆ ಅಥವಾ ಆ ಹಂತಕ್ಕೆ ನಾವು ಅದನ್ನ ಶಿಫಾರಸ್ ಮಾಡಿರೋದಿಲ್ಲ. ಅದನ್ನು ಕೂಡ ರೈತರುಗಳು ಮಾಡ್ತಾರೆ, ಯಾಕೆಂದ್ರೆ ಅದ್ರ ಪರಿಣಾಮ ನೋಡಿರ್ತಾರೆ, ಬೇರೆ ಬೆಳೆನಲ್ಲಿ ನೋಡಿರ್ತಾರೆ ಅಥವಾ ಅದರದೇ ಒಂದು ಅರ್ಲಿ ಸ್ಟೇಜ್ ಅಲ್ಲಿ ನೋಡಿರ್ತಾರೆ. ಹಾಗಾಗಿ ಅದನ್ನ ಮಾಡೋದ್ರಿಂದ ತೊಂದರೆಗಳು ಜಾಸ್ತಿ ಆಗ್ತವೆ. ಎಲ್ಲದ ಇನ್ನೊಂದು ನಮ್ಮ ಈ ಕೀಟನಾಶಕಗಳಿಂದ ಆಗ್ತಾ ಇರುವಂತ ಅತ್ಯಂತ ತೊಂದರೆ ಅಂತಂದ್ರೆ ಇದು ಗಮನಿಸ್ತಾ ಇಲ್ಲ ರೈತರುಗಳು. ಅವರ ದೇಹದಲ್ಲಿ ಬಹಳಷ್ಟು ಶೇಷಾಂಶಗಳು ಉಳಿದು ಹೋಗ್ತವೆ, ಯಾಕೆಂದ್ರೆ ಅವರು ನೇರವಾಗಿ ಅದಕ್ಕೆ ಎಕ್ಸ್ಪೋಸ್ ಆಗಿರ್ತಾರೆ. ಬೇರೆ ಎಲ್ಲರಿಗಿಂತನೂ ಭೂಮಿ ಗಿಡ ಅವ್ರನ್ನ ಬಿಟ್ಟರೆ ರೈತರೇ ಬಹಳಷ್ಟು ಇದಕ್ಕೆ ತೊಂದರೆ ಹೋದ. ಬಟ್ ಅವ್ರಿಗೆ ಅದರದ್ದು ಗಮನಿಸ್ಕೊಳ್ಳೋದಿಲ್ಲ, ಅವ್ರ ಆರೋಗ್ಯದಲ್ಲಿ ಬಹಳ ಏರುಪೇರು ಆಗ್ತಾ ಇದೆ. ಮತ್ತೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮ್ಮಲ್ಲಿ ಇನ್ನೂ ವ್ಯವಸ್ಥಿತವಾಗಿ ಅಧ್ಯಯನಗಳು ನಡೆದಿಲ್ಲ. ಇವತ್ತಿನ ದಿನಗಳಲ್ಲಿ ನನ್ನ ಯಾರೋ ಸ್ನೇಹಿತರು ಮೆಡಿಕಲ್ ಫೀಲ್ಡ್ನವರು ಹೇಳ್ತಾ ಇದ್ರು, ಇಂದು ಒಂದು ಕಾಲದಲ್ಲಿ 40+ ವಯಸ್ಸಿನವರಷ್ಟೇ ಅವ್ರದ್ದು ಟ್ರೀಟ್ಮೆಂಟಿಗೆ ಬರ್ತಾ ಇದ್ರು, ಈ ಯಾವುದು ಆರ್ಟ್ ಇನ್ವಿಟ್ರೋ ಫರ್ಟಿಲೈಸೇಷನ್ IVF. ಈಗ 20+ ಸಹ ಬರ್ತಾ ಇದ್ದಾರೆ ಅಂತೇಳಿ. ಅಂದರೆ ಇದರಲ್ಲಿ ನಮ್ಮ ಕೀಟನಾಶಕಗಳ ಪಾತ್ರನೂ ಇದೆ ಅಂತೇಳಿ. ಯಾಕೆ ಅಂತಂದರೆ ನಮ್ಮಲ್ಲೂ ಕೂಡ ಬಹಳಷ್ಟು ಕೀಟನಾಶಕಗಳು ಅವುಗಳ ಗುಣಲಕ್ಷಣಗಳು ಅವು ಯಾವ ರೀತಿ ನಮ್ಮ ಹುಳುಗಳ ಮೇಲೆ ಬಾಧೆ ಮಾಡ್ತವೋ ಅದೇ ಬಾಧೆನ ನಮ್ಮಲ್ಲೂ ಮನುಷ್ಯರಲ್ಲೂ ಅಥವಾ ಪಶು ಪ್ರಾಣಿಗಳಲ್ಲೂ ಸಹ ಮಾಡ್ತವೆ. ಅಂದರೆ ಅದು ಉಸಿರಾಟದ ಮೂಲಕ ಅಥವಾ ನಾವು ಎಲ್ಲಾದರೂ ಹೋಗ್ತಾ ಇದೆ ಅದು ನಮಗೆ ಗೊತ್ತಿಲ್ಲದೇನೆ. ಮತ್ತೆ ನಮ್ಮ ಫುಡ್ ಚೈನ್ ಅಲ್ಲಿ ಪ್ರಮುಖವಾಗಿ ನಮ್ಮ ಆಹಾರದ ಮುಖಾಂತರ ನೀರಿನ ಮುಖಾಂತರ ಇದು ಹೋಗ್ತಾ ಇದೆ. ಆದರೆ ಆ ಪ್ರಮಾಣ ತುಂಬಾ ಕಡಿಮೆ ಇರೋದ್ರಿಂದ ಎಲ್ಲಿಂದ ಬಂತು ಅಂತೇಳಿ ಯಾರಿಗೂ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಈಗ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬಹುದು ಅವರ ಒಂದು ಮಟ್ಟದಲ್ಲಿ? ಅವ್ರ ಮಟ್ಟದಲ್ಲಿ ಅದೇ ನಾನು ಈಗ ಹೇಳ್ದಂಗೆ ಒಂದು ಇಷ್ಟು ಕ್ರಮಗಳನ್ನ ಅವಳಿಸ್ಕೊಳ್ಳೋದು. ಕೀಟನಾಶಕನ ಅತ್ಯಂತ ಕಡೆಯ ಆಗೋದೇ ಇಲ್ಲ, ಒಳ್ಳೆ ಬೆಲೆ ಇದೆ ಅವಾಗಷ್ಟೇ ನಾವು ಕೀಟನಾಶಕ ಸಿಂಪಡಿಸಬೇಕು. ಅದು ಮಾಡ್ತಾ ಇದ್ದಾರೆ, ಅದು ನಾನು ನನ್ನ ಕೆಲವೊಂದಷ್ಟು ಅಧ್ಯಯನಗಳಲ್ಲಿ ನನಗೆ ಈಗಾಗಲೇ ಗೊತ್ತಾಗಿದೆ. ಬೆಲೆ ಜಾಸ್ತಿ ಇತ್ತು ಅಂತಂದರೆ ಆ ಹಣ್ಣಿನ ಮೇಲೆ ಹುಡುಕಾಡಿದ್ರೂ ಒಂದು ಸಣ್ಣ ಕಲೆ ಸಹ ಕಾಣಿಸೋದಿಲ್ಲ. ಬೆಲೆ ಕಡಿಮೆ ಆಯಿತು ಅಂತಂದರೆ ಅದರಲ್ಲಿ ಹುಳ ಸಹ ಈಚೆಗೆ ಬರ್ತಾ ಇರ್ತದೆ ಆ ರೀತಿ. ಅದು ಸಹಜ, ಯಾಕೆ ಅಂತಂದರೆ ನಮ್ಮ ಪರಿಸ್ಥಿತಿ ಅನ್ನೆಸರಿ ನಾವು ಅಲ್ಲಿ ಖರ್ಚು ಮಾಡಲಿಕ್ಕೂ ರೆಡಿ ಇಲ್ಲ. ಇದು ಅದೊಂದು ಅಭ್ಯಾಸ ಆಗೋಗಿದೆ, ಅದು ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಎಲ್ಲ ರೀತಿಯಲ್ಲೂ ಬಳಸ್ಕೊಂಡು ಕೀಟನಾಶಕವನ್ನು ಕಟ್ಟ ಕಡೆಯ ಅಸ್ತ್ರವಾಗಿ ವಿಧಿ ಇಲ್ಲ, ಇದನ್ನು ಬಿಟ್ಟರೆ ನಮಗೆ ತುಂಬ ನಷ್ಟ ಹೊಂದುತ್ತೀವಿ ಅಂದಾಗ ಮಾತ್ರ ಕೀಟನಾಶಕಗಳಿಗೆ ಹೋಗಬೇಕು. ಅದಕ್ಕಿಂತ ಮೊದಲು ಕೀಟನಾಶಕಗಳು ಬಳಸಬೇಕಾದ್ರೆ ಯಾವ ಕೀಟನಾಶಕಗಳನ್ನು ಬಳಸಿದ್ರೆ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ ಅಥವಾ ನಮ್ಮ ಗ್ರಾಹಕನ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ, ನನ್ನ ಮಣ್ಣಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಥವಾ ನನ್ನ ರಾಸುಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಈ ಒಂದು ಗಮನವನ್ನು ಇದಕ್ಕೆ ಇನ್ನೂ ರೈತರುಗಳ ಹತ್ರ ನಾವು ವಿಜ್ಞಾನಿಗಳು ಮತ್ತು ವಿಸ್ತರಣಾ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಒಂದು ಜ್ಞಾನ ಮೂಡಿಸ್ಬೇಕಾಗಿದೆ. ಮತ್ತು ಇವತ್ತಿನ ದಿನಗಳಲ್ಲಿ ರೈತರುಗಳು ಭಾಳ ಜ್ಞಾನ ಆಗಿದ್ದಾರೆ. ಮೊನ್ನೆ ಕಳೆದ ಕರೋನಾ ಶುರುವಾದಾಗ ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಕಮಿಷನರ್ ಒಬ್ಬರು ಭಾಳ ಖುಷಿಯಾಗಿ ಹೇಳ್ತಾ ಇದ್ರು, ಏಕೆಂದರೆ ಒಬ್ಬ ರೈತ ಅವ್ರ ಫೀಲ್ಡ್ನಿಂದ ವಿಡಿಯೋ ನಮ್ಮ ಯಾವುದದು ಝೂಮ್ ಮೀಟಿಂಗ್ನಲ್ಲಿ ನಂದು ಬೆಳೆ ಹೀಗಾಗಿದೆ ಅಂತೇಳಿ ತೋರಿಸ್ತಾ ಇದ್ರು. ಅದನ್ನು ನೋಡಿ ಅವರು ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ತಂತ್ರಜ್ಞಾನ ರೈತನ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ ನನಗೆ ಅಂತೇಳಿ ಹೇಳ್ತಾ ಇದ್ರು. ಈಗ ರೈತರು ಬಹಳ ಜ್ಞಾನಿಗಳಾಗಿದ್ದಾರೆ. ಒಂದು ವಿಚಾರ ವಿನಿಮಯ ಮಾಡಬೇಕು, ತಾವೇ ಒಂದು ನಿರ್ಧಾರ ತಗೋಬಾರ್ದು ಒಂದು 4 ಜನ. ಮತ್ತೆ ಇನ್ನೊಂದು ಕೊರತೆ ಏನಾಗಿರೋದು ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ರೈತರುಗಳು ಕೆಲವು ಪ್ರೊಫೆಷನಾಲಿಸಂ ಆಗಿ ತಗೊಂಡಿದ್ದಾರೆ, ಅಷ್ಟು ಈಸಿಯಾಗಿ ಹಂಚ್ಕೋತಾ ಇಲ್ಲ. ಕೆಲವ್ರು ಹಂಚ್ಕೋತಾ ಇದ್ದಾರೆ, ಕೆಲವ್ರು ಹಂಚ್ಕೋತಾ ಇಲ್ಲ, ಮತ್ತೆ ಕೆಲವರು ಅವ್ರ ಪಕ್ಕದ ರೈತರೇ ಹೇಳಿದ್ರೆ ಅದನ್ನ ನಂಬ್ತಾ ಇಲ್ಲ. ಈ ತರದ ಒಂದು ಏನು ಮನೋಭಾವಗಳು ಸ್ವಲ್ಪ ಜಾಸ್ತಿನೇ, ಕಾಂಪ್ಲೆಕ್ಸಿಟೀಸ್ ತುಂಬಾ ಜಾಸ್ತಿ ಆಗಿದೆ ನಮ್ಮ, ಯಾಕಂದ್ರೆ ನನ್ನ ಅನುಭವಕ್ಕೆ ಬಂದ ಹಾಗೆ. ಕ್ಷೇತ್ರದಲ್ಲಿ ಸೇವೆ ಮಾಡ್ತಿರುವಂತಹ ಸಂದರ್ಭಗಳಲ್ಲಿ ನೋಡ್ತಾ ಇರ್ತೀರಿ ವಿಭಿನ್ನ ಮನೋಭಾವದ ರೈತರು ಇರ್ತಾರೆ. ಬೆಳೆಯ ಒಂದು ಆಯ್ಕೆಯಿಂದ ಹಿಡಿದು ಆ ಬೆಳೆಯ ಬೇಸಾಯ ಕ್ರಮಗಳನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಈ ರೀತಿ ಕೀಟ ಹಾಗೂ ರೋಗ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಒಂದು ಸಾಮೂಹಿಕವಾಗಿ ಮಾಡಬೇಕಾದಂತಹ ಅಥವಾ ಸಹಕಾರಿ ಮನೋಭಾವದಲ್ಲಿ ಹೋಗಬೇಕಾದಂತಹ ಜವಾಬ್ದಾರಿ ಬೇಕಾಗುತ್ತೆ. ಅವರ ಬೆಳೆಗೆ ಆದಂತಹ ತೊಂದರೆ ಮುಂದಿನ ಹಂಗಾಮಿನಲ್ಲಿ ತನ್ನ ಬೆಳೆಗೂ ಆಗಬಹುದು, ಇದು ಬೇಕಾಗುತ್ತೆ. ಜೊತೆಗೆ ಈ ಆಶ್ರಯ ಸಸ್ಯಗಳು ಇರುವಂತಹ ಸಂದರ್ಭಗಳಲ್ಲಿ ಅಲ್ಲೂ ಸಹ ನಿರ್ವಹಣಾ ಕ್ರಮಗಳು ಬೇಕಾಗುತ್ತೆ. ಈಗ ನೀವೇ ತಿಳಿಸಿದ ಹಾಗೆ ಈ ಒಂದು ಮನೋಭಾವ ರೈತರಲ್ಲಿ ಇದೆ, ಇದು ರೈತರ ದೃಷ್ಟಿಯಿಂದ ಬದಲಾವಣೆ ಆಗಬೇಕಾದಂತಹ ವಿಚಾರಗಳಾಯಿತು. ಇನ್ನು ಈ ಸಮಗ್ರ ಕೀಟ ನಿರ್ವಹಣೆಯಿಂದ ಯಾರಿಗೆ ಎಷ್ಟೆಷ್ಟು ಲಾಭ ನಷ್ಟ, ಮೊದಲು ರೈತರ ಬಗ್ಗೆ ಮಾತಾಡೋಣ. ಸಮಗ್ರ ಕೀಟ ನಿರ್ವಹಣೆಯಿಂದ ಅತಿ ಹೆಚ್ಚಿನ ಲಾಭ ಅವನಿಗೆ, ರೈತನಿಗೆ ನನ್ನ ಒಂದು ಇದರಲ್ಲಿ. ಯಾಕೆ ಅಂತಂದರೆ ಅವನ ಬೆಳೆಗೆ ಕೀಟಗಳು ಒಂದು ಆರ್ಥಿಕ ಹಾನಿಯ ಮಟ್ಟವನ್ನೇ ಮುಟ್ಟೋದಿಲ್ಲ ಮೊದಲನೇದು. ಎರಡನೇದು ಅದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ಬೆಳೆಗಳನ್ನು ಬೆಳೆಸಿರ್ತಾನೆ, ಆ ಬೆಳೆಗಳಿಂದ ಇನ್ನೊಂದಷ್ಟು ಇನ್ಕಮ್ ಜಾಸ್ತಿ ಆಗ್ತದೆ. ನಾನು ಆವಾಗಲೇ ನಿಮಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೆ, ಟೊಮೊಟೊ ಬೆಳೆನಲ್ಲಿ ಮೆಕ್ಕೆಜೋಳ ಹಾಕಿರೋದ್ರಿಂದ ಸುಮಾರು 10-16 ಬಾರಿ ಅವರ ಇನ್ಸೆಕ್ಟಿಸೈಡ್ ಕಡಿಮೆ ಆಗೋದು. ಅಂದರೆ ಬೇರೆ ಬೇರೆ ರೈತರುಗಳಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಗಳು ತಗೊಂಡಾಗ ಕಡಿಮೆ ಅಂದರೂ 10 ಸಲ. ಈಗ ನಾನು IPM, ಅವನು IPM ಮೆಕ್ಕೆಜೋಳ ಹಾಕಿರಲಿಲ್ಲ, ಅವನು IPM ಮಾಡಿರಲಿಲ್ಲ, ಅವನು ಕಂಪೇರ್ ಮಾಡಿದರೆ ಇವನ ಹತ್ರ 10 ಸಲ 10-16 ಬಾರಿ ಇನ್ಸೆಕ್ಟಿಸೈಡ್, ಅಂದರೆ ಅಷ್ಟು ಖರ್ಚು ಕಡಿಮೆ ಆಯಿತು, ಖರ್ಚು ಕಡಿಮೆ ಆಗಿದೆ. ಇನ್ನೂ ಒಂದು ಅದರಲ್ಲಿ ಈ ಕೀಟಗಳು ಪ್ರಮುಖವಾಗಿ ಈ ನುಸಿಗಳು ವೈರಾಣು ರೋಗಗಳನ್ನು ಹರಡ್ತವೆ. ಅವನಲ್ಲಿ ಆ ವೈರಾಣು ರೋಗ ಬಂತು ಅಂದರೆ ಆ ಗಿಡ ಕಿತ್ತಾಕೋದಕ್ಕೆ ಹೇಳ್ತೀವಿ ನಾವು. ಅಲ್ಲಿ ಗಿಡಗಳ ಸಂಖ್ಯೆ ಭಾಳ ಕಡಿಮೆ ಆಗೋಯ್ತು ಯಾರ್ದು, ಸಮಗ್ರ ಕೀಟ ನಿರ್ವಹಣೆ ಮಾಡದೆ ಇರೋನು. ಆದರೆ ಇವನು ಸಮಗ್ರ ಕೀಟ ನಿರ್ವಹಣೆ ಮಾಡಿದ್ದಕ್ಕೋಸ್ಕರ ಇವನಲ್ಲಿ ಆ ಗಿಡಗಳ ಸಂಖ್ಯೆ ಅಷ್ಟೇ ಇತ್ತು, ಆಲ್ಮೋಸ್ಟ್ ಒಂದು 5%ಗಿಂತ ಕಡಿಮೆ ಗಿಡಗಳನ್ನಷ್ಟೇ ಇವನು ಹೊರಗಡೆ ಕಿತ್ತಾಕಿದೆ. ಅದಲ್ಲದೇ ಇನ್ನೂ ಒಂದು ಪ್ರಮುಖ ಏನಂತಂದರೆ, ಆ ನಂತರದ ದಿನಗಳಲ್ಲಿ ಮಳೆ ಬಂತು, ಗಾಳಿ ಮಳೆ ಬಂತು. ಆ ಗಾಳಿ ಮಳೆ ಬಂದಾಗ ಅವನದು ತೋಟ ಕಂಪ್ಲೀಟ್ ಮಲ್ಕೊಂಡ್ಬಿಡ್ತು ಗಾಳಿಗೆ. ಇವನು ಮೆಕ್ಕೆಜೋಳ ಹಾಕಿದ್ದರಿಂದ ಇವನಲ್ಲಿ ಮಲ್ಕೊಂಡದ್ದು ಪ್ರಮಾಣ ಭಾಳ ಕಡಿಮೆ ಕಡಿಮೆ ಆಯಿತು. ಅವನಿಗಿಂತ ಇವನು ಇನ್ನೂ 4 ಹಾರ್ವೆಸ್ಟ್ ಪಿಕ್ಕಿಂಗ್ ಜಾಸ್ತಿ ಮಾಡಿದ, ಹಾಗೆ ಇವನ ಬೆಳೆಯ ಡ್ಯೂರೇಷನ್ ಕೂಡ ಜಾಸ್ತಿ ಆಯಿತು, ಆದಾಯ ಜಾಸ್ತಿ ಆಯಿತು. ಮತ್ತು ಅವನಿಗೆ ಮೆಕ್ಕೆಜೋಳದ ಕಾಳು ಸುಮಾರು 8,000 ರೂಪಾಯಿ ಆನೆ ಆವ್ರೇಜ್, ಅಷ್ಟು ಜನದ ರೈತರುಗಳನ್ನ ಕೂಡಿಸ್ಕೊಂಡು 8,000 ರೂಪಾಯಿ ಅವನಿಗೆ ಅಡಿಷನಲ್ ಗ್ರೈನಲ್ಲಿ, ಅವ್ರು ಯಾರು ಸಹಿತನೆ ಮಾಡಲಿಲ್ಲ ಅಂದರೆ ಅಡಿಷನಲ್ ಇನ್ಕಮ್ ಬರುತ್ತೆ. ಅವನ ಬೆಳೆ ರಾಸುಗಳಿಗೆ ಮೇವಾಯಿತು, ಇನ್ನೊಂದಷ್ಟು ಇದಾಯಿತು, ಮತ್ತು ಖರ್ಚು ಕಡಿಮೆ ಆಯಿತು. ಈಗ ಇವನು ಪೆಸ್ಟಿಸೈಡ್ಸ್ ಬೇಕು ಅಂತಂದಾಗ ಆಟೋಮೆಟಿಕ್ಕಾಗಿ ಸಾಲ ಮಾಡ್ತಾನೆ, ಯಾಕೆಂದರೆ ಅವನಷ್ಟು ಎಲ್ಲರ ಹತ್ರನೂ ಅಷ್ಟೊಂದು ಇದಿರೋದಿಲ್ಲ, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರೋದಿಲ್ಲ, ಪ್ರತಿ ಸಲ ಅವನು ಸಾಲ ತರೋದಿದ್ದೇ ಇದೆ. ಹಾಗಾಗಿ ಆ ಸಾಲ ತರೋದು ಇವನಿಗೆ ಇದಾಯಿತು. ಸಾಲ ತರಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅದಕ್ಕೆ ಕಟ್ಟೋ ಬಡ್ಡಿ ಇವನು ಉಳಿತಾಯ ಆಯಿತು. ಇದಿಷ್ಟು ಇದು ರೈತನಿಗಾಗುವಂಥ ಲಾಭ. ಗ್ರಾಹಕರಿಗೆ ಇನ್ನೂ ಅತಿ ಹೆಚ್ಚಿನ ಲಾಭ ಆಗ್ತದೆ. ಯಾಕೆ ಅಂತಂದರೆ ಒಳ್ಳೆ ಆಹಾರ ಅವನಿಗೆ ಸಿಕ್ಕಾಗ ಆಟೋಮೆಟಿಕ್ಕಾಗಿ ಅವನ್ನ ಎಲ್ಲ ಇದು ಅವನ ಮಾರ್ಗ ಏನು ಹಾಸ್ಪಿಟ್ಲಿಗೆ ಹೋಗೋದು, ಅವನ ಕಾಯಿಲೆ ಬಿಡೋದು ಎಲ್ಲ ತಪ್ಪುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಅವನೇನಾದರೂ ಒಬ್ಬ ಕಾರ್ಮಿಕನಾಗಿದ್ದಾಗ ಆ ಕಾರ್ಮಿಕ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆಗೆ ಆ ಕಾರ್ಮಿಕನಿಂದ ಒಳ್ಳೆ ಆರೋಗ್ಯವಂತನಾಗಿದ್ದಾಗ ದೃಢಕನಾಗಿದ್ದಾಗ ಒಳ್ಳೆ ಕೆಲಸ ಮಾಡ್ತಾನೆ ಅವನು, ಸಂಸ್ಥೆಯ ಬೆಳವಣಿಗೆ ಆಯ್ತದೆ, ಓವರ್ಆಲ್ ಎಲ್ಲ ಸಮಾಜಕ್ಕೆ ಬಹಳ ಒಳ್ಳೆ ಸಹ ಆರೋಗ್ಯವಾಗಿರುತ್ತದೆ. ಇನ್ನು ಇದರ ಒಂದು ಪರೋಕ್ಷವಾಗಿ ಇದರ ಲಾಭ ಪರಿಸರದ ಮೇಲೂ ಖಂಡಿತವಾಗಿ. ಜೊತೆಗೆ ಮಣ್ಣು ಉತ್ತಮವಾಗಿರುತ್ತೆ, ಮುಂದಿನ ಬೆಳೆಗೆ ಬೇಕಾದಂತಹ ಫಲವತ್ತತೆಯನ್ನು ಕಾಪಾಡಿಕೊಂಡಿರುತ್ತೆ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚುವಾಗಿ ಅವ್ರಿಗೆ ಆತ್ಮಸ್ಥೈರ್ಯ ಬಂದಿರುತ್ತೆ, ನಾನು ನನ್ನ ಭೂಮಿಯಲ್ಲಿ ಯಶಸ್ವಿಯಾಗಿ ಬೆಳಿತೀನಿ, ಹೊಸ ಬೆಳೆಯನ್ನು ಸಹ ಬೆಳಿತೀನಿ ಅನ್ನೋದು ಬರುತ್ತೆ. ಈ ರೀತಿ ಪರೋಕ್ಷವಾಗಿ ಆಗ್ತಾ ಇರುತ್ತೆ. ಪರಿಸರ ವ್ಯವಸ್ಥೆಯಲ್ಲಿ ಈ ರೀತಿಯ ಒಂದು ಈ ಕೀಟ ಹಾಗೂ ರೋಗಗಳ ನಿರೋಧಕ ಶಕ್ತಿ ಆ ಒಂದು ಮಣ್ಣಿನಲ್ಲಿ ಆ ಒಂದು ಪರಿಸರದಲ್ಲಿ ಇದೆ ಅಂದರೆ ಮುಂದಿನ ಬೆಳೆಗಳಲ್ಲೂ ಸಹ ಈತನಿಗೆ ಸೋಲಾಗೋದಿಲ್ಲ ಖಂಡಿತವಾಗಿ. ಯಾಕೆಂದರೆ ಇದು ಕಂಟಿನ್ಯೂಯಸ್ ಆಗಿ ಬೆಳೀತಾ ಇರ್ತದೆ, ಸುಸ್ಥಿರತೆ ಅಭಿವೃದ್ಧಿ ಆಗ್ತಾ ಇರ್ತದೆ, ಸ್ಥಿರತೆ ಇರ್ತದೆ. ಅವತ್ತು ಸುಸ್ಥಿರತೆ ಅಂತಂದರೆ ಅದು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ, ಕಡಿಮೆ ಆಗೋದಿಲ್ಲ, ಆರೋಗ್ಯ ವೃದ್ಧಿಸ್ತಾ ಹೋಗುತ್ತೆ ಬೆಳೆದಷ್ಟು ಬೆಳೆದಷ್ಟು. ರಾಮೇಗೌಡರೇ, ಇಷ್ಟೊತ್ತು ನಾವು ಬದನೆ ಹಾಗೂ ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳು ಏನೆಲ್ಲ ಇರುತ್ತೆ, ಎಲ್ಲಿಂದ ಪ್ರಾರಂಭ ಆಗಬೇಕು, ಎಲ್ಲಿ ತನಕ ಹೋಗಬೇಕು, ಹೇಗೆಲ್ಲ ಮಾಡಬೇಕು, ಹೀಗೆ ಮಾಡೋದ್ರಿಂದ ಆಗುವಂಥ ಅನುಕೂಲತೆಗಳು ಇದೆಲ್ಲವನ್ನು ನೀವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮ ಕೇಳ್ತಿರುವಂಥ ನಮ್ಮ ರೈತ ಬಾಂಧವರಿಗೆ ಒಂದು ಆಸೆ ಇರುತ್ತೆ, ನಾವು ಸಹ ನಮ್ಮ ಅನುಭವವನ್ನು ಅಥವಾ ನಮ್ಮ ಸಮಸ್ಯೆಯನ್ನು GK ರಾಮೇಗೌಡ ಅವ್ರ ಜೊತೆ ಹಂಚ್ಕೋಬೇಕು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿಬಿಡಿ. ನನ್ನ ದೂರವಾಣಿ ಸಂಖ್ಯೆ 9483532370. ಇನ್ನೊಂದು ಸಲ ಹೇಳ್ತೀನಿ,